ಅನಿವಾರ್ಯ ಪರಿಸ್ಥಿತಿ. ಅವಾಗ ನಮ್ಮ ಕಂಪ್ನಿಯವರು ಒಂದು ಸ್ವಲ್ಪ ಸಹಾಯ ಸಹಕಾರ ಕೊಟ್ಟರು. ಆಳುಗಳು ಕಸದ ಲಾಗೋಡಿ ಮಲ್ಚಿಂಗ್ ಪೇಪರ್ ಹಾಕು ಒಂದು ಕಲೆ ತೋರಿಸ್ರು ಅವ್ರು. ಮಲ್ಚಿಂಗ್ ಪೇಪರ್ ಹಾಕಿದ್ರೆ ಕಸದ ಲಾಗೋಡಿ ಕಮ್ಮ, ಆಳುಗಳು ಬೇಕಾಗಿಲ್ಲ. ಅಲ್ಲಿ ಅದೊಂದು ಕಂಡೆವು. ಆಮ್ಯಾಗ ಟೊಮೆಟೊ ಕೊಳೆ ರೋಗ ಬರಲಾರಂಗ, ಕೊಳೆ ರೋಗ ಬಂದಾಕರ ಟೊಮೆಟೊ ಕೀಡಿಗಳು ಭಾಳ ಬಿದ್ದಾಗ ಕಾಯಿ ಹರ್ಸಕ್ಕೆ ಆಳುಗಳು ಬೇಕಾಯ್ತಿದ್ದು. ಅಲ್ಲಿ ನಾವು ಕೋಲ್ ಹೊಡೆದು ತಂತಿ ಕಟ್ಟಿ ಟೊಮೆಟೊ ಸಪೋರ್ಟಿಂಗ್ ಕಟ್ಟೋದ್ರಿಂದ ಅಲ್ಲಿ ಆಳಿಂದು ಕೆಲಸ ಕಡಿಮೆ ಬಂದ್ಬಿಡ್ತು. ಆಮ್ಯಾಗ ನಮ್ಮ ಹುಡುಗರು ಕಾಲೇಜ್ದಿಂದ ಬಂದ್ರೆ, ಅವ್ರು ಶಾಲೆ ಏನು ಕಲಿಬೇಕು ಕಲ್ತು ಅವರು ಬಂದರು. ಬಂದು ಅವರು ದುಡಿಯಾಕತ್ತಾರೆ, ಎರಡು ಹುಡುಗರು, ನಾನು, ನಮ್ಮ ಮನೆಯವರು, ಹೀಗೆಲ್ಲ ಒಂದು ಒಕ್ಕಟ್ಟಾಗಿ ನಾವು ನಾಲ್ಕು ಜನ ದುಡಿಯಾಕತ್ತಾರೆ. ನಾವು ಮುಂಜಾನೆ ಹತ್ತರಟ್ಟೆ ನಮ್ಮ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ ಹೊಲದು. ಮತ್ತೆ ಹತ್ತಿರ ನಾವು ಎಲ್ಲೇ ಹೋಗಬೇಕು ಮಾಡಬೇಕು ಅನ್ನೋದ್ರೆ ನಮ್ಮ ನಮ್ಮ ಇದಕ್ಕೆ ನಾವು ಹೋಗಿಬಿಡೋರು. ಭಾಳ ಐತಿ ಕೆಲಸದ ಇದು ಬಂದು ಎರಡು ಆಳ ತೋತಿದ್ದೇವೆ, ಒಟ್ಟು ಎರಡು ಆಳ. ಅವ್ರ ಜೊತೆ ಏನೋ ಹಿಂಗೆ ರಾಶಿ ಸೀಜನ್ನು ಹಿಂಗೆ ಏನೇ ಬಂದು ಒಂದು ಎರಡು ಆಳ ತೊಗೊಂಡು ಮಾಡ್ಕೊಂಡು ಕಡೆ ಕಾಯ್ಬಿಡೋದು. ಹಿಂಗೆ ನಾವು ಟೈಮ್ ಟೇಬಲೇ ನಮ್ಮ ನಾವು ಅಳವಡಿಸ್ಕೊಂಡು ಬಿಟ್ಟೇವೆ ನಾವು. ಅವಾಗ ನಮಗೆ ಇದು ಒಕ್ಕಲ್ತನ ಹೆಚ್ಚಿಗೆ ಉತ್ಪನ್ನ ಇದು ಆಗೋದು, ಆಳುಗಳು ಬೇಡಪ್ಪ ಅನ್ನೋದು ಅವಾಗ ಗೊತ್ತಾಯಿತು. ಹಿಂಗಾಗಿ ನಾ ಈಗ ಒಕ್ಕಲ್ತನ ಮುಂದುವರ್ಸೋ ಹೊಂಟೇನಿ. ಒಕ್ಕಲ್ತನ ಇಷ್ಟ ಐತಿ, ಚಲೋ ಐತಿ, ಯಾವುದೂ ಕೊರತೆ ಇಲ್ಲ. ಮಾಡೋಕ್ಕೆ ಇಷ್ಟ ಐತಿ, ಮಾಡಬೇಕಷ್ಟೇ. ಈಗ ನಾವು ಇನ್ನೊಬ್ಬರ ಬಳಿ ಹೋಗಿಸಿನ ಕೆಲಸ ಮಾಡ್ತೀವಿ, ಪಗಾರ ಕೊಡ್ತಾನೆ, ಅವ ಏನು ಹೇಳ್ತಾನೆ ಎಲ್ಲ ಮಾಡ್ತೀವಿ ನಾವು ಓಡಾಡಿ. ಈಗ ನಾನು ಮಾಡಿ ಬಂದೀನಿ ರೀ, ಎಲ್ಲ ಇಷ್ಟೇನು ಅನುಭವ ಕಂಡೀನಿ. ಎಲ್ಲ ಕಂಪ್ನಿಯವ್ರ ಜೋಡಿ ಮಾಡೀನಿ, ಸ್ವಂತ ಮಾಡೀನಿ, ಯೂನಿವರ್ಸಿಟಿಯವ್ರ ಜೋಡಿ ಮಾಡಿನಿ, ಟ್ರೈನಿಂಗ್ ಕೊಟ್ಟೀನಿ, ಎಲ್ಲ ಬಂದಿನಿ. ಸಾಕಾಗಿ ನನ್ನ ಒಕ್ಕಲ್ತನ, ನಮ್ಮ ಮನೆ ಊಟ, ನನ್ನ ಹೊಲದ ವಾತಾವರಣದಾಗ ನಾನು ಬದುಕಬೇಕು ಅನಿಸಿ ಬಂದು ಕೂತೀನಿ. ನಾ ಈಗ ಯಾರ್ದು ಏನು ಬೇಡ, ಶುದ್ಧ ಇರ್ತೀನಿ ಅಂತೇಳಿ. ಜಗತ್ತೆಲ್ಲ ದುಷ್ಟ ಆಗಿಬಿಟ್ಟದ, ಸಮಸ್ಯೆ ಹೆಚ್ಚಾಗ್ಯಾವ. ಅವ ಸುಳಿಯಾಗ ನಾವ್ಯಾಗ ಸಿಗೋದು, ನಾವಾಯ್ತು, ನಮ್ಮ ಕುಟುಂಬ ಆಯಿತು, ಏನು ಮಾಡೋರು, ನಮ್ಮ ತೋಟ, ನಮ್ಮ ಮನೆಯೊಳು. ಇದನ್ನು ಈ ಪದ್ಧತಿ ಹಾಕ್ಕೊಂಡು ಚೆಂದಾಗಿ ಇವ್ರನ್ನಪ್ಪ ಅನಿಸ್ಕೇಶನ್ ನಾವು ಒಕ್ಕಲ್ತನಕ್ಕೆ ಬಂದು ಸೇರ್ಪಡೆ ಆಗಿನ ರೀ. ಪ್ರಭುರೇ, ಈಗ ರೈತನಿಗೆ ಭಾಳ ಮುಖ್ಯವಾದಂಥದ್ದು ಏನು ಅಂತಂದ್ರೆ ಮಾರ್ಕೆಟು. ಮಾರ್ಕೆಟ್ ಇರಲಾರ್ದೆ ನಾವು ಏನು ಬೆಳೆ ಬೆಳೆದರೂ ಉಪಯೋಗ ಆಗಂಗಿಲ್ಲ. ಅಂಥ ಒಂದು ಸಂದರ್ಭದೊಳಗೆ ಮಾರ್ಕೆಟ್ ಸಂಶೋಧನೆ ಭಾಳ ಮುಖ್ಯ ಆಗ್ತದೆ. ತಾವು ಹೇಳೋ ಪ್ರಕಾರ ಈಗೇನು ತಾವು ಡೇಟ್ಗಳನ್ನು ಅಥವಾ ದಿನಾಂಕಗಳನ್ನು ಗುರುತು ಮಾಡಿ ಇಟ್ಕೊಂಡಿದ್ದೀರಿ, ಆ ಟೈಮ್ನೊಳಗೆ ನಮ್ಮ ಉತ್ಪನ್ನ ಮಾರ್ಕೆಟ್ನೊಳಗೆ ಇತ್ತಪ್ಪ ಅಂತಂದ್ರೆ ಒಳ್ಳೆಯ ರೇಟ್ ಬರ್ತದೆ ನಮಗೆ ಅನ್ನುವಂಥದ್ದು ಒಂದು ವಿಚಾರ. ಅಂದರೆ ತಾವು ಸಾಕಷ್ಟು ಮಾರ್ಕೆಟ್ ಸಂಶೋಧನೆ ಮಾಡ್ತಾ ಇದ್ದೀರಿ ಅಂದಂಗೆ ಆಯ್ತು. ಯಾವುದೇ ಬೆಳೆ ಇರಲಿಬೋದು, ಯಾವುದೇ ಬೆಳೆ ಇರ್ಬೋದು, ಟೊಮೆಟೊ ಇರ್ಬೋದು ಅಥವಾ ಬೇರೆ ಬೆಳೆಗಳಿರ್ಬೋದು. ಸರ್, ಇದು ನಾನು ಹೆಚ್ಚು ಕಂಪ್ನಿಯವ್ರ ಜೊತೆ ಮಾರುಕಟ್ಟೆ ಏನು ಈಗ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಅವ್ರ ಜೋಡಿ ಲಿಂಕ್ದಾಗ ಇರ್ತೀವಿ ನಾವು. ಅವರಿಗೆ ಸುಮ್ಮನೆ ನಾವು ಯಾವುದೋ ಒಂದು ಫೋನ್ ಹಚ್ಚಿ ಅಕ್ಕಡೆ ಈ ಕಡೆ ಚರ್ಚೆ ಮಾಡೋಕ್ಕಿಂತ ಯಾವಾಗೂ ವಾರದಾಗ ಒಂದು ಸಾರಿ ಫೋನ್ ಅವ್ರಿಗೆ ಹಾಕಿ ಕೇಳಿ ಅವ್ರು ಅನ್ನುವತ್ತನೋ ಹಿಂಗೆ ಮಾತಾಡಿದೆವಂದ ಅವ್ರು ಹೇಳ್ತಾರೆ ಅವರು ಆ ಕಡೆ ಏನು ನಡೆದೈತಿ, ಬೆಳೆ ಎಲ್ಲಿ ನಶಿಸಿ, ಅವರೆಲ್ಲ ಕಡೆ ತಿರುಗಾಡ್ತಿರ್ತಾರೆ. ಹತ್ತಾರು ರಾಜ್ಯಗಳು ಇಂಥಲ್ಲಿ ಮಳೆ ಹೆಚ್ಚಾಗಿ ಬೆಳೆ ಫೇಲ್ ಆಗ್ಯದ, ಈ ಸಾರಿ ಇದಕ್ಕೆ ರೇಟ್ ಬರೋ ಸಾಧ್ಯತೆ ಭಾಳ ಅದ, ಉಳ್ಳಾಗಡ್ಡಿ ಹಾಕಂದ್ರೆ ಉಳ್ಳಾಗಡ್ಡಿ ಹಾಕ್ತೀವಿ ನಾವು. ಅಂದರೆ ಕೆಲವೊಂದು ಎಲ್ಲ ಕಂಪ್ನಿಯವರು ಸಲಹೆ ಸೂಚನೆಗಳು, ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಕಾಂಟ್ಯಾಕ್ಟ್ ಏನು ನಮ್ಗೆ ಸಂಪರ್ಕದಲ್ಲಿ ನಾವು ಇರ್ತೀವಿ, ಅದರಿಂದ ನಮಗೆ ಒಳ್ಳೆ ಮಾರ್ಕೆಟಿಂಗ್ ಸಿಗೋದು ಗ್ಯಾರಂಟಿ. ಒಂದ್ವೇಳೆ ನಾವು ಅವ್ರ ಸಲಹೆ ಸೂಚನೆ ಇಲ್ಲಾರೆ ನಾನೇ ಬರ್ತದೆ ದೇವ್ರ ಅಂಕಿ ಹೇಳ್ಕೊಂಡು ಕೂತರೂ ಅದು ಸಿಗೋದಿಲ್ಲ. ಅದು ನಾವು ಹೆಚ್ಚು ಸಂಪರ್ಕದಾಗ ಇರ್ಬೇಕು ಮಾರುಕಟ್ಟೆದವ್ರ ಜೋಡಿ, ಅಲ್ಲಿ ವಿಜ್ಞಾನಿಗಳ ಜೋಡಿ, ಅಲ್ಲಿ ತಿರುಗಾಡೋರು ಏನು ಇರ್ತಾರೆ ಈ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆ ಹಿಂಗೆ ಏನು ತಿರುಗಾ, ಅವರಿಗೆಲ್ಲ ಗೊತ್ತಿರ್ತೈತಿ. ಆಮ್ಯಾಗ ಇವು ನಮ್ಮ ಸುದ್ದಿ ಮಾಧ್ಯಮಗಳು ಒಂದು ಸ್ವಲ್ಪ ಲಕ್ಷ ಹಾಕ್ಬೇಕು ನಾವು, ಬರೀ ಉಳಿದದ್ದು ಎಲ್ಲ ಬಿಟ್ಟರು ಸುದ್ದಿ ಮಾಧ್ಯಮಗಳ ನೋಡಬೇಕು ಎಲ್ಲಿ ಏನು ನಡೆದೈತಿ, ಮಳೆ ಹೆಚ್ಚು ಬಿತ್ತು, ಯಾವುದೋ ರೈತನ ಪಡ ಹಾಳಾಗೈತಿ, ಯಾಕೆ ಹಾಳಾಗೈತಿ ಅನ್ನುವಂಥ ಸಮಸ್ಯೆಗಳು ನಮ್ಮ ಟಿ ವಿ ಮುಖಾಂತರ ದೂರದರ್ಶನ ಮುಖಾಂತರ ಬಂದೇ ಬರ್ತಿರ್ತಾವೆ. ಅವನ್ನೊಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಅದು ಬರಲಾರಂಗೆ ಅವ್ರು ಏನು ಮಾಡ್ಯಾರ ಅಥವಾ ಈ ಟೈಮ್ಗೆ ಯಾಕಾಯ್ತು ಅನ್ನೋಂಥದ್ದು ತಲೆಗೆ ಇಟ್ಕೋಬೇಕಾಗ್ತ ನಾವು. ಇವೆಲ್ಲ ಭಾಳ ನಮಗೆ ಚೀಪ್ ಗಲ್ ಆದಂಗೆ ಆಗ್ತಾವೆ ರೈತಗೆ. ಒಂದು ದೊಡ್ಡ ಕಲ್ಲು ನಾವು ಬೇಕಾಟ ವಿದ್ಯಾ ಕಲ್ ತಿದ್ದೀನಿ ಅಂದ್ರೆ ಒಕ್ಕಲ್ತನದಾಗ ಒಂದು ಸಣ್ಣ ಕಲ್ಲು ಬೇಕಾಗ್ತದ ಲೆವ್ಲಿಂಗಿ. ಹಂಗೆ ಇವು ಸಲಹೆ ಸೂಚನೆಗಳು ಮಾರ್ಗದರ್ಶನಗಳು ತೊಗೊಂಡು ಬೆಳೆದ್ರೆ ಒಕ್ಕಲ್ತನ ಭಾಳ ಚಂದ ಆಗ್ತದ. ನಾ ಹಂಗಾಗಿ ಮಾರುಕಟ್ಟೆ ನನಗೆ ಫೇಲ್ ಮಾಡ್ಕೊಳ್ಳೋರು ಇದ್ದೀವಿ. ನಾನು ಈಗ ಎರಡು ವರ್ಷದ ಕಬ್ಬು ಬೆಳೆದಿರಿ, ಎಷ್ಟು ಎಲ್ಲ ಕೂಡ ದೀಡ ಎಕರೆ ಕಬ್ಬಿದು ನಮ್ಮ 121 ಟನ್ ಆಯಿತು. ಅದು ಬರಗಾಲ, ಅಂಥ ಬರಗಾಲದಾಗ ನಮ್ಮ ಮಠದ ಗುರುಗಳು ಅಂದರು ಅಲ್ಲೋ ಆ ಕಡೆ ಎಲ್ಲ ನೀರು 12 ತಿಂಗಳು ನೀರು ಬಿಟ್ಟರು ಆಗಲಿಲ್ಲ ನಮ್ಮದೇ ಹಂಗ. ಇದು ಪುಟೂರಿನೆಲ್ಲ ಪರಿವರ್ತನೆ ಆಗಿದೆ, ಅಲ್ಲಿ ಬೆಳೆ ಪರಿವರ್ತನೆ ಆಗೈತಿ, ಇಷ್ಟಿನ ಕಬ್ಬೆ ನೋಡಿಲ್ಲ ಅದು, ಹಿಂಗಾಗಿ ತಾಕತ್ತಾಗಿ ಆಗಿದ್ರೆ ಅಂದೇನಿಲ್ಲ ನಮ್ಮ ಭೂಮಿ ಶಿಟ್ಟದವತ್ತಂದರು ಇರ್ಬೋದು ಎಂದು. ಕಬ್ಬಿನ ನಮ್ಮ ಭೀಮಾಶಂಕರ್ ಪೆಟ್ರಿ ಕಬ್ಬು ಇಳುವರಿ ಅದಕ್ಕೆ ಮೊದಲು ಕಬ್ಬು ಕರೆಸ್ಕೊಂಡ್ರಿ ಅವರು, ಕರೆಸ್ಕೊಂಡು ಕಬ್ಬು ನಮ್ಮನ್ನು ಮೊದಲು ತೊಗೊಂಡು ಮತ್ತೆ ಒಂದು ವಾರದ ಬಿಲ್ ಹಾಕರು ನಾನು ಇನ್ನೊಂದು ಸಾರಿ ಜಲ್ದಿ ಕುಳಿ ರೈತೀವ ಅಂತೇಳಿ. ಅವಾಗ ಎಷ್ಟು 1800 ರೂಪಾಯಿ ಕೊಟ್ಟರು ನನಗೆ ಅವರು, 1800 ರೂಪಾಯಿ ಕೊಟ್ಟಿಂದ ಭಾರಿ ಇದು ಆಯ್ತು. ಅದು ಅದು ಮುಂದೆ ಬರಗಾಲ ಬಿತ್ತು, ಮತ್ತು ಕಬ್ಬಿಗೆ ನೀರು ಕಡಿಮೆ ಬಿದ್ದು ನಂದು ಕಬ್ಬು ತೆಗೆದೇವು ನಾವು. ಆದರೂ ಒಕ್ಕಲ್ತನದಾಗ ಬರ್ತಾವೆ ಕಷ್ಟ, ಬಿಡಬಾರ್ದು ನಾವು ಹಾಗೆ ಪ್ರಯತ್ನ ಮಾಡ್ಕೋತ ಮಾಡಿ ಏನಾದರೂ ನಮ್ಮ ಉಪಜೀವನ ಸಾಗಿಸ್ಕೋಬೇಕು ಅನ್ನೋದು ನಮ್ಮ ಸಲಹೆ. ಈಗ ಟೊಮ್ಯಾಟೊ ಜೊತೆಗೆ ತಾವು ಕರ್ಬೂಜ ಮಾಡ್ತಾ ಇದ್ದೀರಿ, ದ್ರಾಕ್ಷಿ ಮಾಡ್ತಾ ಇದ್ದೀರಿ, ಆಮೇಲೆ ಈಗಾಗಲೇ ತಾವು ಹೇಳದಂಗ ಕೋಳಿ ಸಾಕಿದ್ದೀರಿ, ಮೀನುಗಾರಿಕೆ ಕೂಡ ಮಾಡ್ತಾ ಇದ್ದೀರಿ. ಈಗ ಅಗದಿ ಲಿಮಿಟೆಡ್ ಮಿತಿಯೊಳಗಿರುವಂತಹ ನಿಮ್ಮ ಶ್ರಮ ಮತ್ತೆ ಕೂಲಿ ಆಳುಗಳು ಸಹಿತ ತಾವು ಬಹಳಷ್ಟು ಉಪಯೋಗ ಮಾಡ್ಕೊಳ್ಳಂಗಿಲ್ಲ, ಆದರೂ ಕೂಡ ಇವನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ದೀರಿ, ಯಾವ ರೀತಿ ಇದು ಸಾಧ್ಯ ಮಾಡ್ಕೋಬಹುದು ನಮ್ಮ ರೈತರು? ಸರ್, ಇವರು ಟೈಮ್ ಮೇಂಟೆನ್ಸ್ ಮಾಡ್ಕೋಬೇಕು ರೈತರು. ಫಸ್ಟಿಗೆ ಇವತ್ತು ಎದ್ದು ಕೂಡಲೇ ನಾನು ಇವತ್ತು ಸಾಯಂಕಾಲ ತಾನೇ ಏನು ಕೆಲಸ ಹೊಲ್ದಾಗನ್ನು ತಮ್ಮ ಮಂದಾಗ ತಾವು ನಿರ್ಧಾರ ಮಾಡ್ಕೋಬೇಕು. ಮಾಡಿಕೊಂಡು ಯಾವ್ದಕ್ಕೆ ಹೆಚ್ಚು ಹೊತ್ತು ಕೊಡಬೇಕು, ಯಾವ್ದಕ್ಕೆ ಕೊಡಬಾರ್ದು. ಈಗ ಕೋಳಿದಿತ್ತು, ಕೋಳಿ ಕಾಳ ಮೇವ ನಿರ್ವಹಣೆ ಮಾಡೋದು, ಅದ್ರ ಟೈಮ್ ಹಾಕ್ಕೊಂಡು ಬಡಬಡ ಮುಗಿಸ್ಬಿಡೋದು. ಮುಂದೆ ಕರೆಂಟ್ ಬರ್ತಿರ್ತಾವ, ಮುಂದೆ ಒಕ್ಕಲ್ತನ ಬೆಳೆ ಇರ್ತಾವ, ದನ ಕರುಗಳು ನೋಡಿ ಅವು ಎಲ್ಲ ಟೈಮ್ ಸೆಟ್ ಮಾಡ್ಕೋಬೇಕು. ಆ ಟೈಮ್ ಸೆಟ್ ಮಾಡ್ಕೊಂಡು ಆ ಟೈಮ್ಗೆ ಅವು ಮಾಡಬೇಕದು. ಎಲ್ಲರೂ ವ್ಯರ್ಥ ತಿರುಗಾಡ್ತಾ ಹೋಗ್ತೀನಿ ಅನ್ನೋದು ಇಲ್ಲಿ ಅದು ಕುಂಠಿತ ಆಗ್ತದೆ. ಅದ್ರಾಗ ಕೆಲವೊಂದಿಷ್ಟು ಮನೆಗೆ ಹಂಚಿಕೆ ಜವಾಬ್ದಾರಿ ಇರಬೇಕು. ಆ ಕೆಲಸ ಒಂದಿಷ್ಟು ನೀ ಇವಿಷ್ಟು ನಾ ಇವು ಹಿಂಗೆ ಹಂಚಿಕೆ ಮಾಡ್ಕೋಬೇಕು. ಅವು ಕೆಲಸ ಅವ್ರವ್ರು ಅವರೇ ಮಾಡಬೇಕು. ಎಲ್ಲನೂ ಒಬ್ಬನೇ ಮಾಡ್ತೀನಿ ಅಂದ್ರೆ ಅಲ್ಲಿ ತಾಳ ತಪ್ಪಿಬಿಡ್ತೈತೆ ನಮಗೆ. ಇದು ಒಂದು ಮೇನ್ ಕಲಿಬೇಕು. ಆಮ್ಯಾಗ ಈ ಉಪಕಸಬುಗಳಿಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಟೈಮ್ ಹಂಚಿಕೆ ಮಾಡ್ಕೊಂಡು ಜಲ್ದಿ ಬೇಗ ಆಗಿಬಿಡ್ತೇವೆ. ಅಯ್ಯ ಮುಖ್ಯ ಉದ್ಯೋಗ ಏನಿರ್ತೈತಿ ಒಕ್ಕಲ್ತನ ಮಾಡೋ ಅವ್ಕೋರ್ದಾಗ ಹೋಗಿ ನಾವು ಕೆಲಸ ಮಾಡ್ಕೊಂಡು ಬರ್ಬೋದು. ಅದ್ರ ಜೊತೆ ಹೆಚ್ಚು ನಾವು ರೈತರು ಎಲ್ಲರೂ ಮಿಶ್ರ ಬೇಸಾಯ ಬೆಳೆಯೋದು ಕಲಿಬೇಕು. ನಾವು ಏಕ ಬೆಳೆ ಬೆಳೆಯೋದು ಬಿಡಬೇಕ್ರಿ. ಮಿಶ್ರ ಬೆಳೆಯಾಗಿ ಈಗ ಜೋಳ ಇತ್ತು ಕಡ್ಲಿ, ಜೋಳ ಜೋಡಿ ಏನೇನು ಬರ್ತೈತಿ ಅನ್ನೋದು ಕಂಡುಕೊಂಡು ಅವು ಎಲ್ಲನೂ ಮಾಡ್ಕೋಬೇಕು. ಈಗ ತೊಗರಿ ಒಳಗೆ ಏನು ಬರ್ತೈತಿ, ದ್ರಾಕ್ಷಿ ಒಳಗೆ ಏನು ಬರ್ತದ, ಅದ್ರ ಜೋಡಿ ಒಂದು ಮಿಶ್ರ ಇರಬೇಕು. ಆವಾಗ ರೈತ ನಸಿಸಲ್ಲ, ಒಂದಿಲ್ಲ ಒಂದು ಲಾಭ ಗ್ಯಾರಂಟಿ. ಅವನಿಗೆ ಉಪಕಸಬಿಡುವ ಇಕ್ಕಿಸಿಂದ ಈಗ ಜೇನು ಕೃಷಿ ಅದೇನು ಮಾಡೋದು, ಜೇನು ಪೆಟ್ಟಿಗೆ ಇಟ್ಕಿಸಿಂದ ನೋಡ್ಕೋತಿದ್ರೆ ಸಾಕು, ಅದೆಲ್ಲ 10,000 ರೂಪಾಯಿ ತಿಂಗಳ ಆದಾಯನೇ ಬರ್ತೈತೆ ಅವನಿಗೆ. ಮತ್ತು ಇವು ಕೋಳಿದೈತಿ, ಕೋಳಿದು ನಾವು ಶ್ರಮ ಹಾಕೋದ ಬರೀ ಮುಂಜಾನೆ ಸಂಜೆ ಎಷ್ಟು ಹಾಕಿಬಿಟ್ರೆ ಸಾಕು, ತಮ್ಮ ಪಾಡಿ ತಮ್ಮ ಮುಯ್ಕೋತಿರ್ತಾವೆ. ಮೀನು ನೋಡ್ರಿ ನಾವು ವರ್ಷಿಗೊಮ್ಮೆ ತಂದು ಬಿಡ್ತೀವಿ, ಒಂದು ಸ್ವಲ್ಪ ಮುಂಜಾನೆ ಅಥವಾ ಸಾಯಂಕಾಲ ಹೋಗಿ ಮೇವು ಕಲಸ್ಕಿಸಿ ಒಗೆದು ಬಿಟ್ಟೆ ಮುಗಿತು. ನಾವು ಮತ್ತು ಅದರಾಗೆ ಜಳಕ ಮಾಡಿತಿರ್ತೀವಿ, ಸ್ನಾನ ಮಾಡ್ತೀವಿ, ಅವನು ನಮ್ಮ ಜೋಡಿ ಎಲ್ಲ ಜಿಗಿದಾಡ್ತಾವೆ. ನಾವು ಮಾರಾಕ ಹೆಸಿಗೆ ಬಂದು ಈಗ ನನ್ನ ಕೃಷಿ ಹೊಂಡದಾಗ 5-6 kg ಮೀನು ಅದಾವ್ರಿ. ಒಂದೊಂದು ನನಗೆ ಕೊಡು ನಿನಗೆ ಕೊಡು ಕೆಲವ್ರು ಬಂದು ಬಂದು ಇದು ಮಾಡ್ತಾರೆ. ನಾವು ಹೊಟ್ಟೆ ತೆಗೆದಿಲ್ಲವು ಈಗ ತೆಗೆದೆ ಅಂದು ಈಗ ನನಗೆ 700 ರೂಪಾಯಿಗೆ ಒಂದು 1 kg ಮಾರಾಟ ಆಗ್ತಾವ್ರಿ. 7-5 kg ಮೀನು ಅಂದರೆ ಒಂದು ಮೀನಿನ ಉತ್ಪಾದನೆ ನನಗೆ ಈಗ 700 ಮೀನು ಅದಾವ್ರಿ. 6 ಕೊರತೆ ಆಗ್ತದ ಕಮ್ಮಿ ಮಾಡಿದ್ದೇವೆ ನಾವು ಈಗ ಅಂದ್ರೆ ಆ ಸೈಜಿನ ಮ್ಯಾಗೆ ಸಾಕಬೇಕಾಗ್ತಾವ್ರಿ ಅವು. ಈಗ ನನಗೆ ಅಷ್ಟೊಂದು ಇದು ಬರ್ತೈತೆ, ಅವು ನಮ್ಮ ಜೋಡಿ ಇರ್ತೀವಿ ಮಾರ ನಮ್ಗೆ ಹಾಳೆ ಹಾಕತ್ತೆ ಅವು, ಹಿಂಗಾಗಿ ಇರಲಿ ನಮ್ಮ ಜೋಡಿ. ಅಂದ್ರೆ ಅವು ಮೀನುಗಳು ನೀರನ್ನು ನಾವು ಬೆಳಿಗ್ಗೆ ಬಿಡೋದ್ರಿಂದ ಬೆಳೆಗಳಿಗೆ ರೋಗ ಭಾಳ ಕಡಿಮೆ ಬರ್ತೈತೆ. ಅದು ಮುಖ್ಯವಾಗಿ ಇದು ತಿಳ್ಕೊಬೇಕು. ನಾನು ವಿಜ್ಞಾನಿಗಳಿಗೆ ಇದೇ ಕೇಳ್ತೀನಿ ರೀ ಚರ್ಚೆ, ಆ ಡೈರೆಕ್ಟ್ ಬೋರಿನ ನೀರು ಬಿಟ್ಟರೆ ಬೆಳೆ ಬೇರೆ ಇರ್ತೈತಿ. ಈ ಹೊಂಡದಾಗ ಸ್ಟಾಕ್ ಮಾಡಿ ಮೀನು ಅಡ್ಡಾಡಿ ಏನದು ಆಮ್ಲಜನಕ ಕಿವಿನ ಬಿಡೋದು ತೆಗೆದು ಮಾಡಿ ಅದು ಬೆಳೆಗೆ ಭಾಳ ಸಮೃದ್ಧಿ ಕೊಡ್ತೈತೆ ಅದು. ಅದರಿಂದ ಭಾರಿ ಒಳ್ಳೆಯದು ಇದು. ಆಗಿ ನಾವು ಯಾವಾಗಲೂ ನೀರು ಡೈರೆಕ್ಟ್ ಹೊಂಡದಾಗ ಹಾಕಿ ತೆಗಿತೇನೆ ರೀ. ಡೈರೆಕ್ಟ್ ಪೈಪ್ಲೈನ್ ತೆಗೆದು ಬಿಟ್ಟೆವು ನಾವು ಈ ಬೋರಿಂದ ಲಿಂಕ್ ಕೊಡೋದು. ಅದರಿಂದ ಸರಿಯಾಗಿ ಬೆಳೆ ಬರೋದಿಲ್ರಿ ಅದು, ಡೈರೆಕ್ಟ್ ಹೋಗಿ ನೀರು ಸೇರೋದ್ರಿಂದ. ಇದು ನಮ್ಮ ಸಂಸ್ಥೆ ಅನುಭವ. ಅಂದ್ರೆ ಏನು ನೀರಾವರಿ ಮಾಡ್ತಾ ಇದ್ದೀರಿ, ಅದು ಕೃಷಿ ಹೊಂಡದ ನೀರನ್ನು ತಗೊಂಡೇ ನೀವು ಮಾಡ್ತಾ ಇದ್ದೀರಿ. ಆ ಕೃಷಿ ಹೊಂಡದೊಳಗೆ ನೀವು ಮೀನು ಸಾಕಣೆ ಮಾಡಿದ್ದಕ್ಕೆ ನಿಮ್ಮ ನೀರಿನೊಳಗೆ ಒಂದು ಶಕ್ತಿ ಬಂದದೆ, ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು ಭಾಳ ಆಗ್ಯಾವ ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ಕರೆಕ್ಟ್ ಸರ್, ನಮ್ಗೆ ಮೀನು ಸಾಕಾಣಿಕೆ ಮಾಡೋದ್ರಿಂದ ನಮ್ಮ ಬೆಳೆಗಳಿಗೆ ರೋಗ ರುಜಿನಿ ಕಡಿಮೆ ಆಗ್ಯಾವ. ಕಡಿಮೆ ನಮ್ಮ ಬೆಳೆ ಸದ್ದಾಡಿರೋದು ಅದು. ನಮ್ಮಲ್ಲಿ ಏನೇ ಬೆಳಿತೀವ್ರಿ ನಾವು, ಟೊಮೆಟೊ ಮಿಂಚ್ ಹೊಡಿದು ಸ್ವೈನಿಂಗ ಮೆಣಸಿನಕಾಯಿ ಬೆಳೆದ್ರೆ ಮೆಣಸಿನಕಾಯಿ ಅವು ಎಷ್ಟು ಉದ್ದ ಹಿಂಗೆ ಮಡ್ಚಂಗಿಲ್ಲ, ಅವು ರೋಗ ಮುಕ್ತಿ ಇರೋಲ್ಲ, ನೀಟಾಗಿ ಇರ್ತಾವೆ. ಆಮೇಲೆ ಕರ್ಬೂಜ ಬೆಳಿತೀವಿ, ಗುಂಡ ತಿಂದ್ರೆ ಒಡೆದ್ರೆ ಎಷ್ಟು ಸ್ವೀಟ್ ಜಿಬಿ ಜಿಬಿ ಜಿಬಿ ಹತ್ತೈತಿ. ಆ ಕಾಯಿ ಒಂದು ಸಾರಿ ಅಪ್ಪಾರಿಗೆ ಅದನ್ನು ನೋಡಿ ಇದು ಮಾಡೋದ್ರೆ ನಾವು ಮತ್ತೊಮ್ಮೆ ಉಸಿರದಾಗ ನಿಲ್ಲೋ ತೊಗೊಂಡ್ಬಿಡ್ತಾನೆ ಅದು. ನಮ್ಮ ಬೆಳೆ ಒಳ್ಳೆಯದಿರಬೇಕಂದ್ಲಾಕ ನಮ್ಮದು ಈ ಮೀನಿನ ಈ ಏನಾದ್ರು ಇದು ಬಿಡ್ತೈತಿ ಆರು ತಿಂದ ಕಿವಿ ಒಳಗಿನ ಇದು, ಅದರಿಂದೇ ನಮ್ಗೆ ರುಚಿ ಆಗ್ತದೆ. ನೀರು ಬಂಗಾರ ನಮ್ಮದು ಇದು, ಹೊಂಡಿನ ನೀರು. ಈ ಬಗ್ಗೆ ನೀವು ಏನಾದರೂ ಈ ಮೀನುಗಾರಿಕಾ ತಜ್ಞರನ್ನ ಸಂಪರ್ಕ ಮಾಡಿ, ಯಾಕಂದ್ರೆ ವಿಜಾಪುರನೊಳಗೆ ಒಂದು ಕೇಂದ್ರ ಇದೆ, ಸಂಶೋಧನಾ ಕೇಂದ್ರ ಇದೆ, ಆ ತಜ್ಞರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿರಿ. ಮಾಡಿ ಸರ್. ನಾನು ಈ ಮೀನುಗಾರಿಕೆ ಇದು ಕೇಂದ್ರಕ್ಕೆ ಹೋಗಿನ್ರಿ, ಇಲ್ಲಿ ಬಿಜಾಪುರ ಬೂತ್ನಾಳ ಕೆರೆಯಿಂದ ಐತಿ. ಚವಾಣ ಸರ್ ಹತ್ತಿದ್ರು ಮತ್ತು ನಮ್ಮ ಮೋದಿ ಹತ್ತಿದ್ದ. ಅವ್ರು ಹೇಳೋರು ಕಟ್ಲಾ ಮೀನಿನ ಉಪಯೋಗ ಮಾಡು, ಇಲ್ಲಾಂದ್ರೆ ಕಾಮನ್ ಕರ್. ಇವು ಎರಡೂ ವೆರೈಟಿ ಒಕ್ಕಲ್ತನಕ್ಕೆ ಒಳ್ಳೆಯವು, ಇಳುವರಿನೂ ಕೊಡ್ತಾವೆ, ನೀವು ಮಾರಾಟ ಮಾಡೋದು ದುಡ್ಡು ಹತ್ತಾವು,

ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ನಾನು ಡಾಕ್ಟರ್ ಆನಂದ್ ಮಾಸ್ತಿಹೊಳಿ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದಲ್ಲಿ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕ ಅಂತ ಕೆಲಸ ಮಾಡ್ತಿದ್ದೇನೆ. ಇದೇ ಜುಲೈ 19, 20, 21 ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಮುಖ್ಯ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಸಸ್ಯ ಸಂತೆಯನ್ನು ಅತಿ ವಿಜೃಂಭಣೆಯಿಂದ ಆಯೋಜನೆ ಮಾಡಿದ್ದೇವೆ. ಈ ಸಸ್ಯ ಸಂತೆಯಲ್ಲಿ ರೈತರಿಗೆ ಬೇಕಾಗುವ, ಅದರಲ್ಲೂ ಮುಂಗಾರಿ ಹಂಗಾಮಿಗೆ ಬೇಕಾಗುವ ವಿವಿಧ ಸಸ್ಯಗಳು, ಬೀಜಗಳು ದೊರೆಯಲಿವೆ. ಪ್ರಮುಖವಾಗಿ ವಿಶಿಷ್ಟವಾದಂಥ ಹಣ್ಣಿನ ಬೆಳೆಗಳ ಕಸಿ ಕಟ್ಟಿದ ಉತ್ಕೃಷ್ಟವಾದಂಥ ಸಸಿಗಳು, ಗಾರ್ಡನ್ ಬೇಕಾದಂಥ ಅಲಂಕಾರಿಕ ಸಸ್ಯಗಳು, ಹೂವಿನ ಸಸ್ಯಗಳು, ವಿವಿಧ ಔಷಧೀಯ ಮತ್ತು ಸುಗಂಧ ದ್ರವ್ಯದ ಸಸ್ಯಗಳು, ತೋಟಪಟ್ಟಿ ಬೆಳೆಗಳ ಸಸ್ಯಗಳು, ಹಾಗೆ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಬಳಸಬಹುದಾದಂಥ ವಿವಿಧ ಪರಿಕರಗಳಾದಂಥ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳು, ಇದಲ್ಲದೆ ಗಾರ್ಡನ್ಗೆ ಮತ್ತು ತೋಟದಲ್ಲಿ ಬಳಸಬಹುದಾದಂಥ ಸಣ್ಣ ಪುಟ್ಟ ಸಲಕರಣೆಗಳು ಮತ್ತು ಸಂಸ್ಕರಿಸಿದ ಪದಾರ್ಥಗಳು, ಇನ್ನೂ 10 ಹಲವು ಪರಿಕರಗಳನ್ನು ನಾವು ದೊರೆಯಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ. ಈ ಸಸ್ಯ ಸಂತೆಯಲ್ಲಿ ವಿವಿಧ ಮಳಿಗೆಗಳು ಬಂದು ತಮ್ಮದೇ ಆದಂಥ ಒಂದು ಪದಾರ್ಥಗಳನ್ನು ರೈತರಿಗೆ ಅನುಕೂಲ ಆಗಲಿ ಅಂತ ಇಟ್ಟಿರ್ತಾವ. ಹೀಗಾಗಿ ರೈತರು ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ಸಸ್ಯ ಸಂತೆಯಲ್ಲಿ ದೊರೆಯುವಂಥ ವಿಶಿಷ್ಟವಾದಂಥ ಹಣ್ಣಿನ, ಹೂವಿನ ಮತ್ತು ಔಷಧೀಯ ಬೆಳೆಗಳ ಸಸ್ಯಗಳನ್ನು ಪಡೆದುಕೊಂಡು ಬೇಕಾಗುವ ಪರಿಕರಗಳನ್ನು ತಾವು ಕೊಂಡುಕೊಂಡು ತಮ್ಮ ಜೊತೆಗೆ ಇನ್ನಿತರೆ ರೈತರುಗಳನ್ನು ತಾವು ಕರೆದುಕೊಂಡು ಬನ್ನಿ, ಈ ಸಸ್ಯ ಸಂತೆಯನ್ನು ಆಚರಿಸ್ರಿ, ಹಾಗೆ ತಮಗೆ ಬೇಕಾಗುವ ಪರಿಕರಗಳನ್ನು ಖರೀದಿ ಮಾಡ್ರಿ ಅಂತ ನಾನು ಹೇಳ್ತಾ, ಈ ಸಸ್ಯ ಸಂತೆ ಜರುಗುವ ಸ್ಥಳ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಮುಖ್ಯ ಆವರಣದಲ್ಲಿ ಜುಲೈ 19, 20, 21 ನಮಸ್ಕಾರ. ಈಗ ಕೇಳಿ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂಡೆಣ್ಣವರ್ ಹಾಗೂ ತಂಡದವರಿಂದ ಚೌಡ್ಕಿ ಪದವನ್ನ, ಕರುಣಾಳು ದೇವತೆ. ಹಾಡ್ಲೇ ಕುಂಬ್ಯಾರ ಗಾಡ ಬಾಡೆ ಹಾಡ್ಲೇ ಅಡ್ಡ